ಕಥಂಚನ ತತ್ವತೋ ವಿದ್ಯಮಾನೇಹಿ ಮರ್ತ್ಯತಾಮಮೃತಂ ವ್ರಜೇತ್. ಅದ್ವೈತಂ ಪರಮಾರ್ಥ ಸತ, ಪಾರಮಾರ್ಥಿಕ ಸತ್ಯವಾದಂತಹ ಯಾವ ಅದ್ವೈತ ಇದೆಯೋ, ಅಕಸ್ಮಾತ್ತಾಗಿ ಇದರಲ್ಲಿ ಏನಾದರೂ ಸೃಷ್ಟಿ ಅಥವಾ ಇತರ ಅನ್ಯತಾ ಭೇದಗಳು ಇದ್ದದ್ದಾದರೆ, ಮಾಯಾಯಾಹಿ ಏತತ್, ಅದೇನೇ ಇದ್ರೂ ಕೂಡ ಅದು ಮಾಯೆಯಿಂದಾಗಿ. ಏನು ಮಾಯೆಯಿಂದಾಗಿ ಕಾಣ್ತದೆ ಅಂದರೆ ಏನದು? ಇಲ್ಲದೇ ಇರುವುದನ್ನ ಇದೆಯೆಂದು ಒಪ್ಪಿಕೊಳ್ಳುವುದಕ್ಕೆ ಮಾಯೆಯೇ ಕಾರಣ. ಅತಸ್ಮಿನ್ ತದ್ಬುದ್ಧಿ. ಸೊ ಇಲ್ಲದೇ ಇರುವುದನ್ನ ಇದೆಯೆಂದು ಒಪ್ಪಿಕೊಳ್ಳುವುದಕ್ಕೆ ಕಾರಣ ಏನು ಅಂದ್ರೆ ಮಾಯ. ಇಲ್ಲವೇ ಇಲ್ಲವಾದ ಸರ್ಪ ಇದೆ ಎಂದು ಒಪ್ಪಿಕೊಳ್ಳಬೇಕಾಗಿದ್ರೆ ಅದಕ್ಕೆ ಇನ್ನೇನು ಕಾರಣ ಆಗಿರ್ಬೋದು? ಮಾಯೆ. ಸೊ ಅನ್ಯಥಾ ಆರೋಪಗಳು, ನಾಮರೂಪಗಳು, ವಾಸ್ತವಿಕವಾಗಿ ಘಟ ಎಲ್ಲಿದೆ? ಘಟ ಇಲ್ಲೇ ಇಲ್ಲ. ಇಲ್ಲದೇ ಇರುವ ಘಟವನ್ನು ಸತ್ಯವಾಗಿ ಇದೆ ಅಂತ ನಾವು ವ್ಯವಹಾರ ಮಾಡಿಬಿಡ್ತೀವಿ. ನಿಜವಾದ ಘಟ, ನಿಜವಾದ ವೃಕ್ಷ, ನಿಜವಾದ ಹಣ್ಣು, ನಿಜವಾದ ಹೂವು, ಇದೆಲ್ಲ ನಮಗೆ ಸತ್ಯವಾಗಿಯೇ ಲಭ್ಯ ಇವೆ. ಏನು ಕಾರಣ? ಘಟ ಇಲ್ಲ. ಘಟವು ಕಂಠ ಅಲ್ಲ, ಘಟವು ಬಾಯಿ ಅಲ್ಲ, ಘಟವು ಹೊಟ್ಟೆ ಅಲ್ಲ. ಅವೆಲ್ಲವನ್ನು ಸೇರಿಸಿಯೂ ಘಟವಾಗ್ಲಿಕ್ಕೆ ಸಾಧ್ಯವಿಲ್ಲ. ಘಟ ಎನ್ನುವ ವಸ್ತು ಮಣ್ಣು ಹೊರತುಪಡಿಸಿ ಅದಕ್ಕೆ ವಸ್ತುತ್ವವೇ ಇಲ್ಲ. ಮಣ್ಣು ಹೊರತುಪಡಿಸಿ ಅದಕ್ಕೆ ವಸ್ತುತ್ವ ಅನ್ನೋದು ಇಲ್ಲವೇ ಇಲ್ಲ. ಇದು ಒಂದು ವಸ್ತು ಅಂತ ನೀವು ಅನ್ಬೇಕಾದ್ರೆ ಏನು ಎಲ್ಲ ಸೇರಿಸಿ ವಸ್ತು ಅಂತೀರಾ? ಯಾ ಸೊ ದೇರ್ ಆರ್ ಸೋ ಮೆನಿ ಸಬ್ ನಾಮರೂಪಾಸ್ ಸಪೋರ್ಟಿಂಗ್. ನಾಮರೂಪಗಳು ಬೇಕಷ್ಟು ಮತ್ತಿಲ್ಲಿ ಹೊಟ್ಟೆ ಇದೆ, ಕಂಠ ಇದೆ, ತಳ ಇದೆ, ಬಾಯಿ ಇದೆ. ಇಷ್ಟೆಲ್ಲ ಇದ್ದರೂ ಇವೆಲ್ಲವನ್ನು ಸೇರಿಸಿಯೂ ಕೂಡ ಒಂದು ಘಟ ಎನ್ನುವುದು ಘಟ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮಣ್ಣು ಹೊರತುಪಡಿಸಿ ಮಣ್ಣನ್ನೇ ನೀವು ಬಾಯಿ ಅಂತ ಕರೀತೀರಾ, ಮಣ್ಣನ್ನೇ ಹೊಟ್ಟೆ ಅಂತ ಕರೀತೀರಾ, ಮಣ್ಣನ್ನೇ ಕಂಠ ಅಂತ ಕರೀತೀರಾ, ಇರುವುದೆಲ್ಲ ಏನು? ಮಣ್ಣೇ. ಈ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಏನಿದೆ ಹೇಳಿಕೆ, ಅದು ಏನದು? ಎಲ್ಲ ಅಧ್ಯಾರೋಪಿತ. ಸಮಸ್ತ ವಿಕಾರಗಳು, ಸಮಸ್ತ ನಾಮರೂಪಗಳು ಎಲ್ಲವೂ ಕೂಡ ಇವು ಏನು ಅಂತಂದ್ರೆ ಆರೋಪಿತ. ಎರಡನೇ ವಾಕ್ಯ, ಕಥಂಚನ ಅಜಂ ನ ಅನ್ಯಥಾ. ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ, ಯಾವ ರೀತಿಯಲ್ಲಿ ವಿಚಾರ ಮಾಡಿದರೂ ಕೂಡ, ಅಜಂ ಜನ್ಮರಹಿತವಾದ ಆತ್ಮ ಅದು ಇನ್ನು ಬೇರೆ ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅನ್ಯಥಾ ನ ಹೇಳಪ್ಪ, ಏನಾಗ್ಬೋದು ಅದು? ಚಿಕ್ಕಪ್ಪಾಗ್ಬೋದಾ? ಜನ್ಮರಹಿತವಾದ ಆತ್ಮ ಅಜಂ ಆತ್ಮ, ಬೇಕಾದ್ರೆ ಬಕೆಟ್ನ ಆತ್ಮ ಅಂತ ಬರ್ಕೊಡ್ರಿ, ತೊಂದರೆ ಇಲ್ಲ. ಅಜಂ ಆತ್ಮ ಕಥಂಚನ ಯಾವ ರೀತಿಯಲ್ಲಿ ವಿಚಾರ ಮಾಡಿದರೂ ಕೂಡ ನ ಅನ್ಯಥಾ, ಇನ್ನೊಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಇನ್ನೊಂದಾಗ್ಲಿಕ್ಕೆ ಸಾಧ್ಯವಿಲ್ಲ, ಬೇರೆ ಇನ್ನೊಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ನ ಅನ್ಯಥ, ಬೇರೆ ಇನ್ನೊಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ತಾತ್ವಿಕವಾಗಿ ಪಾರಮಾರ್ಥಿಕವಾಗಿ ಒಂದು ವೇಳೆ ಅದು ಅನ್ಯ ಏನಾದರೂ ಆಗಿದ್ದೆ ಆದರೆ ವಿದ್ಯಮಾನೇಹಿ ಸ್ವಭಾವದಿಂದ ಅಮೃತವಾದದ್ದು ಮರ್ತ್ಯತಾಮ್ರಜೇತ. ಸ್ವಭಾವದಿಂದ ಯಾವುದು ಅಮೃತವಾಗಿದೆಯೋ, ಸ್ವಭಾವದಿಂದ ಯಾವುದು ಅಜಂ ಆಗಿದೆಯೋ, ಅಜಂ ಶಬ್ದ ಮೇಲೆ ಉಪಯೋಗ ಮಾಡಿದ್ದು, ಅಮೃತಂ ಶಬ್ದ ಕೆಳಗೆ ಉಪಯೋಗ ಮಾಡಿದ್ದು, ಸ್ವಭಾವದಿಂದ ಯಾವುದು ಅಜಂ ಆಗಿದೆಯೋ ಜನ್ಮರಹಿತ, ಸ್ವಭಾವದಿಂದ ಯಾವುದು ಅಮೃತತ್ವ ಆಗಿದೆಯೋ ಅದು ಮರಣವನ್ನು ಹೊಂದುತ್ತೆ ಅಂತ ಸಿದ್ಧ ಮಾಡುತ್ತೀರ ನೀವು. ಒಂದು ವೇಳೆ ತಾತ್ವಿಕವಾಗಿಯೇ ಭೇದ ಉಂಟಾಗಿದೆ ಅಂತಾಗಿದ್ದರೆ ವಿದ್ಯಮಾನೆ, ತತ್ವತಃ ವಿದ್ಯಮಾನೆ, ಪಾರಮಾರ್ಥಿಕವಾಗಿ ಬೇರೆನೇ ಆಗಿದೆ, ಈ ಜಗತ್ತು, ಈ ಸೃಷ್ಟಿ, ನಾಮರೂಪ ಇವು ಅದ್ವೈತಿಗಳ ಸಿದ್ಧಾಂತ ಏನು ಅಂತಂದ್ರೆ, ಇವು ತೋರಿಕೆ ಅನಿಸಿಕೆ ಮಾತ್ರ, ಆದ್ರೆ ಇವು ಆರೋಪಿತ, ಅಧಿಷ್ಠಾನದಲ್ಲಿ ಲಭ್ಯವಿರುವುದು ಆತ್ಮ. ಹೇಗೆ ಸರ್ಪವು ಆರೋಪಿತೋ ಹಾಗೆ ಸಮಸ್ತ ನಾಮರೂಪಗಳಿಗೆ ಸೃಷ್ಟಿ ಆರೋಪಿತ. ಹೇಗೆ ಸರ್ಪ ಎನ್ನುವುದು ಇಲ್ಲವೇ ಇಲ್ಲವೋ, ಇದ್ದಂತೆ ಮಾತ್ರ ತೋರಿದೆಯೋ ಅವಿವೇಕದಲ್ಲಿ, ಸಮಸ್ತ ಸೃಷ್ಟಿಯೂ ಕೂಡ ಇಲ್ಲವೇ ಇಲ್ಲ. ಇದ್ದಂತೆ ತೋರಿದೆ, ಹೀಗಾಗಿ ಒಂದು ಕಡೆ ಹೇಳ್ತೀರಾ ಉಪನಿಷತ್ ಹೇಳುತ್ತದೆ ಅಜಂ ಅಮೃತಂ ಆತ್ಮ. ಆಮೇಲೆ ಏನ್ ಮಾಡ್ತದೆ, ಜಗತ್ತೇ ಬೇರೆ ಪರಮಾತ್ಮನ ಬೇರೆ ಅಂತ ನೀವು ಹಿಡ್ಕೊಂಡು ಕೂತ್ಬಿಟ್ಟಿದ್ದೀರ. ಈಗ ಒಂದು ವೇಳೆ ಭಗವತ್ ತತ್ವವು, ಆತ್ಮತತ್ವವು, ಸಚ್ಚಿದಾನಂದ ತತ್ವವು, ತತ್ವಜ್ಞಾನವು, ವಿಕಾರರಹಿತವಾದ ಜನ್ಮರಹಿತವಾದ ಅಮೃತತ್ವದಿಂದ ಕೂಡಿದ್ದೆ ಆಗಿದ್ದೆ ಆದರೆ ನಿಮ್ಮ ಈ ಹೇಳಿಕೆ ಅಸಮಂಜಸ. ಯಾವುದು? ಆ ಬ್ರಹ್ಮನಿಂದ ಈ ಜಗತ್ತು ನಿಜವಾಗಿಯೂ ಹೊರಗೆ ಬಂದಿದೆ. ಇವು ಸೃಷ್ಟಿ ಶ್ರುತಿಗಳು, ಸೃಷ್ಟಿಯ ವಿಚಾರವಾಗಿ ಹೇಳಿದಂಥ ಶ್ರುತಿ ವಾಕ್ಯಗಳು. ಇದು ಎಂದಿಗೂ ಸಾಧ್ಯವಿಲ್ಲ ಅನ್ನುವಂಥದ್ದು ಈ ಶ್ಲೋಕ, ಈ ಮಂತ್ರ 165. ಯತ್ ಪರಮಾರ್ಥ ಸತ್ ಅದ್ವೈತಂ ಮಾಯಯಾ ಭಿದ್ಯತೆ ಹಿ ತತ್ ತೈಮಿರಿಕ ಅನೇಕ ಚಂದ್ರವತ್ ಸರ್ಪ ಧಾರಾದಿಭಿಃ ಭೇದೈಃ ಇವ ನ ಪರಮಾರ್ಥತಃ ನಿರವಯವತ್ವಾತ್ ಆತ್ಮನಃ. ಯಾವುದು ಆತ್ಮ ಪರಮಾರ್ಥ ಸತ್ ಅದ್ವೈತಂ, ಎರಡಿಲ್ಲದೇ ಇರುವಂತಹ ಆತ್ಮ, ಪಾರಮಾರ್ಥಿಕವಾಗಿ ಸತ್ರೂಪವಾದಂತಹ ಆತ್ಮ, ಇದೇನಾಗಿದೆ ಈಗ? ಮಾಯೆಯ ಭಿದ್ಯತೆ, ಅದು ತಾನು ತಾನು ಮಾತ್ರವಾದ ಏಕಂ ಅದ್ವಿತೀಯವಾದ ಸದ್ರೂಪವಾದ ಆತ್ಮ ಮಾಯೆಯ ಭಿದ್ಯತೆ, ಅದು ಬೇರೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಸೃಷ್ಟಿ ಅನಿಸಿಕೊಂಡಿದೆ ಅನ್ನುವ ಇವೆಲ್ಲ ಭೇದಗಳೇನಿವೆಯೋ ಮಾಯೆಯ, ಇವೆಲ್ಲ ಮಾಯೆಯಿಂದ ಆಗಿರುವಂತಹ ಭೇದಗಳು. ಹೇಗೆಂದರೆ ತೈಮಿರಿಕ ಅನೇಕ ಚಂದ್ರವತ್, ತಿರುಚು ಕಣ್ಣವನಿಗೆ ಅನೇಕ ಚಂದ್ರರು ಕಂಡಂತೆ. ವಾಸ್ತವಿಕವಾಗಿ ಐ ಹ್ಯಾವ್ ಡೌಟ್, ಕಣ್ಣು ತಿರುಚಿದ್ದವರಿಗೆ ಮೆರಳುಗಣ್ಣು ಇತ್ಯಾದಿ ದೃಷ್ಟಿದೋಷ ಇರುವುದಿಲ್ಲ. ಅಲ್ಲ, ವಾಸ್ತವಿಕತೆ ಏನು? ವಾಸ್ತವಿಕತೆ ಏನು? ಇನ್ ರಿಯಾಲಿಟಿ ಡೂ ದೇ ಸಿ ಮೆನಿ ಮೆನಿ ಮೆನಿ ಆಬ್ಜೆಕ್ಟ್ಸ್? ದೇ ಸಿ ಒನ್ ಆಬ್ಜೆಕ್ಟ್ ಅಟ್ ಐ ಲೈನ್ಸ್. ಯಾ, ದಟ್ ಮೀನ್ಸ್ ಪ್ರಾಕ್ಟಿಕಲಿ ದೇ ಸಿ ಒನ್ ಒನ್ ಆಬ್ಜೆಕ್ಟ್. ಆದರೆ ಕುಡುಕ ಅವನಿಗೆ ಅನೇಕ ಚಂದ್ರಗಳು ಕಾಣ್ತವೆ. ಸಂಪ್ರದಾಯ ಅಡ್ಡ ಬಂತು ಅಂತ ಕಾಣುತ್ತೆ, ಅದಕ್ಕೆ ಅವ್ರು ಕುಡುಕನ ಶಬ್ದ ಹಾಕಿಲ್ಲ, ಅದ್ರ ಬದಲು ಏನ್ ಹಾಕ್ಯಾರೆ? ತೈಮಿರಿಕ ಅಂತ ಹಾಕ್ಯಾರೆ. ಒಂದ್ನಿಷ ಮೆರಳುಗಣ್ಣು, ನೀವು ಪೊರೆಗಣ್ಣು ಅಂತ ಅರ್ಥ ತಗೊಂಡ್ರು ಕೂಡ ತಿಮಿರ, ತಿಮಿರ ಅಂದ್ರೆ ಪೊರೆ, ತೈಮಿರಿಕ ಅಂದ್ರೆ ಪೊರೆಯನ್ನ ಹೊಂದಿದವನು, ಪೊರೆಗಣ್ಣಿನವನು. ಇಸೊಕ್ಕೆ ಇಸೊಕ್ಕೆ ಎರಡು ಅರ್ಥ ಒಂದೇ. ಆ ಪೊರೆ ಬಂದಿದ್ದರಿಂದಾಗಿ ಅವನಿಗೆ ಅನೇಕ ಕಂಡು ಕಾಣುವ ಚಾನ್ಸ್ ಇದೆ. ಕಾಣತ್ತೆ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದ್ರೆ ಇವ್ರು ಎಲ್ಲರೂ ಹೇಳ್ತಾರೆ ನನಗೆ ಪೊರೆ ಬಂದಿದೆ, ಪೊರೆ ಬಂದಿದೆ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅವಾಗ ಇವಾಗ ನಾನು ಟೆಸ್ಟ್ ಮಾಡಿಕೊಂಡೆ, ಈ ಕಣ್ಮುಚ್ಚಿ ಹಿಂಗೆಲ್ಲ ಹಿಡಿದು ಹಿಂಗೆ ನೋಡಿದೆ, ಈ ಕಣ್ಮುಚ್ಚಿ ಹಿಂಗೆ ಪ್ರಾರಂಭಕ್ಕೆ ಈಗೂ ಕೂಡ ಏನು ಅನಿಸೋದಿಲ್ಲ. ಆದರೆ ಕೆಲವು ಸಲ ಎರಡು ಪಿಲ್ಲರ್ ಯಾರ್ದೋ ಮೂಗಿತಾರೆ, ಎರಡೆರಡು ಮೂಗು ಸ್ಟೆಪ್ಸ್ ಇಳಿಬೇಕಾದ್ರೆ ಅವು ಅನೇಕ ಸ್ಟೆಪ್ಗಳು ಕಂಡುಬಿಡ್ತವೆ. ಯಾವಾಗ ಒಂದ್ಸಲ ಆ ಎರಡು ಕಾಣುವಿಕೆ ಪಾರಮಾರ್ಥಿಕವಾದ ಸತ್ಯ ಅಂತೂ ಅಲ್ಲ. ಪಾರಮಾರ್ಥಿಕ ಸತ್ಯ ಒಂದೇ ಇರೋದು, ಆದರೂ ಎರಡು ಕಂಡಿತು ಮತ್ತು ಎರಡರ ಜೊತೆ ವ್ಯವಹಾರ ಮಾಡಿಕತ್ವಿ ಅಂತ ಅಂದಿದ್ದಾದ್ರೆ ಅದು ಆರೋಪಿತ. ತೈಮಿರಿಕ ಚಂದ್ರವತ ಏನಾಗ್ತದೆ? ರಜ್ಜು ಸರ್ಪದಂತೆ ಕಾಣ್ತದೆ. ಅಥವಾ ನೀರಿನ ಕೋಡಿಯಂತೆ ಕಾಣ್ತದೆ. ನೀವು ಹೀಗೂ ತಗೋಬಹುದು, ನೀರಿನ ಕೋಡಿ ಸರ್ಪದಂತೆ ಕಾಣ್ತದೆ. ನೀರಿನ ಕೋಡಿ ಅಂದ್ರೇನು? ಅದು ಕೋಡಿ, ಹಿಂಗೆ ನೀರು ಹರಿತಿರ್ತದಲ್ಲ, ಸ್ವಲ್ಪ ದೂರ ಒಂದು 6-8 ಫೂಟ್ 10 ಫೂಟ್ ಹರಿದು ಅದು ಹಸಿಯಾಗಿರ್ತದೆ, ಅದಕ್ಕೆ ಕೋಡಿ ಅಂತ. ಅದನ್ನು ಸರ್ಪ ಅಂತ ತಗೋಬಹುದು, ನೀರಿನ ಕೋಡಿಯನ್ನು ಸರ್ಪ ಅಂತ ತಗೋಬಹುದು. ಅಥವಾ ರಜ್ಜುವನ್ನು ಕೆಲವರಿಗೆ ಸರ್ಪ ಅಂತ ಕಾಣಬಹುದು, ಕೆಲವರಿಗೆ ನೀರಿನ ಕೋಡಿ ಅಂತ ಕಾಣಬಹುದು. ಹೀಗೆ ಅನೇಕ ರೀತಿಯಲ್ಲಿ ಕಂಡಿದ್ದಾದರೆ ಅವೆಲ್ಲವೂ ಕೂಡ ಮಾಯೆಯಿಂದಾಗಿ ಬೇರೆ ಅನಿಸಿಕೊಂಡಿವೆ ವಿನಃ ಅಲ್ಲಿರುವಂತಹ ರಜ್ಜು ಹೇಗಿದೆಯೋ ಹಾಗೆ ಇದೆ. ಧಾರಾದಿಭಿ ಭೇದೈಹಿ ಇವ ನ ಪರಮಾರ್ಥತಃ, ಪಾರಮಾರ್ಥಿಕವಾಗಿ ಅವು ಭೇದ ಆಗಿಲ್ಲ. ಯಾಕೆ ಅಂತಂದ್ರೆ ಆತ್ಮನು ನಿರವಯವತ್ವಾತ್, ಆತ್ಮನಃ ನಿರವಯವತ್ವಾತ್, ಆತ್ಮನ ನಿರವಯವತ್ವವು ಆತ್ಮನು ಅವಯವರಹಿತನಾಗಿದ್ದಾನೆ. ಯಾವುಗಳಿಗೆ ಅವಯವ ಇವೆಯೋ ಅವು ಅನೇಕ ತುಂಡುಗಳನ್ನು ಭೇದಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಮತ್ತು ಆಗಲಿಕ್ಕೆ ಸಾಧ್ಯ ಮತ್ತು ಕಾಣಲಿಕ್ಕೆ ಸಾಧ್ಯ. ಇದೇ ಟೇಬಲ್ ಮುರಿದು ಹೋತು ಅಂದ್ಕೊಂಡು ಮುರುಕು ಟೇಬಲ್ ಅಂತ ಕರಿತೀವಿ, ಅದು ಮುರುಕು ಟೇಬಲ್ನ ತುಂಡು ಅಂತ ಕರಿತೀವಿ. ಮುರಿದ ತೋರಿಸಿದ್ರು ತೋರಿಸಿದ್ವಿ ನಾವು. ಇದೆಲ್ಲ ಸಾಧ್ಯ ಯಾಕಿದೆ? ಅವಯವಗಳವ ಇರೋವ ನಾಲ್ಕಾಲು, 5 ಕಾಲಿನ ಟೇಬಲ್ ಅಂತೂ ಇರುವುದಿಲ್ಲ ಅಂತ ಅನ್ಕೋತೀನಿ. ಯಾವುದಕ್ಕೆ ಅವಯವ ಇದೆಯೋ ಅದಕ್ಕೆ ವಿಕಾರ ಇದೆ. ಯಾವುದಕ್ಕೆ ಅವಯವ ಇಲ್ಲ ಅದಕ್ಕೆ ವಿಕಾರ ಇಲ್ಲ. ಜನ್ಮಾದಿಗಳೆಲ್ಲವೂ ವಿಕಾರಗಳು ತಾನೇ. ಶಾಸ್ತ್ರೀಯವಾಗಿ ಪ್ರಸಿದ್ಧವೇ ಆಗಿದೆ, ಷಡ್ ವಿಕಾರಾಣಿ, ಇವೆಲ್ಲವೂ 6 ವಿಕಾರಗಳು. ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷಯತೆ ವಿನಶ್ಯತೆ. Even the length and breadth is supposed to be length, breadth, thickness, supposed to be avayava. ಈ ಅವಯವ ಇದ್ದರಿಂದಾಗಿ ಇದಕ್ಕೆ ನೀವು ಏನ್ ಮಾಡಿ ಬರ್ತದೆ, 2 ತುಂಡು ಮಾಡಿ ಬರ್ತದೆ ನೋಡ್ರಿ. ಅವಯವನ ಇಲ್ಲಾಂದ್ರೆ ಹೆಂಗ್ ತುಂಡು ಮಾಡ್ತೀರಿ? ಇದನ್ನ ತುಂಡು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದು ಭೇದ ಹೆಂಗಾಗ್ತದ? ಭೇದಗಳು, ಇದು ದೊಡ್ಡ ಪೀಸು, ಇದು ಸಣ್ಣ ಪೀಸು, ಇದು ಮೂವೇಬಲ್ಲು, ಇದು ನಾಟ್ ಮೂವೇಬಲ್ಲು, ಎಲ್ಲ ಡಿಫರೆನ್ಸ್ ತೋರಿಸ್ತೇವೆ ನೋಡ್ರಿ. ಇದೇ ಭೇದ ಸ್ವಗತವೂ ಆಗ್ಬೋದು, ವಿಜಾತಿಯೂ ಆಗ್ಬೋದು, ಸಜಾತಿಯೂ ಆಗ್ಬೋದು. ಬೇಕಾದ್ರೆ ಮತ್ತೆ ಅದನ್ನು ಮತ್ತೆ ವಿವರಿಸ್ಬೋದು. ಬೇಕಾದ್ರೆ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಟೈಮ್ ಯು ಹ್ಯಾವ್ ಗಾಟ್. ಅದೆಲ್ಲ ಲಕ್ಷ ಇರಬೇಕು. ಯಾವ್ಯಾವ ವಿಷಯವನ್ನು ಎಷ್ಟು ಮಾತಾಡಿದ್ರೆ ಎಷ್ಟು ಸಮಯ ಆಗ್ತದೆ, ಸಮಯದ ಪಾಬಂದಿ ಕೂಡ ಇಟ್ಕೋಬೇಕಿಲ್ಲಿ. ಬಂದು ಕೂತ್ಕೊಂಡು ಒಂದು ಕತೆ ಶುರು ಮಾಡ್ಬಿಡದ? ಕತೆ ಮುಗಿದ್ ಕ್ಲಾಸ್ ಮುಗಿತು ಅಂತ ಹೇಳ್ಬಿಡೋದ? 1 ಗಂಟೆ ಆಗ್ಬಿಟ್ಟಿರ್ತದೆ. ಕತೆ ಹೇಳಬೇಡಿ ಅನ್ನೋದು ಉದ್ದೇಶ ಅಲ್ಲ, ದೃಷ್ಟಾಂತ ತಿಳಿಸಲಿಕ್ಕೆ ಅಷ್ಟೇ, ಅಷ್ಟೇ ಎಷ್ಟು ಬೇಕಷ್ಟೇ. ಸೊ ಒಂದ್ವೇಳೆ ನಿನಗೆ ಭೇದ ಅನ್ನುವಂಥದ್ದು ತೋರಿಸಲೇಬೇಕಾಗಿತ್ತು ಅಂತಂದ್ರೆ ಆ ಆತ್ಮನಿಗೆ ಅವಯವ ಇರಬೇಕು ಅಂತ ಆಗ್ತದೆ. ಆದರೆ ಉಪನಿಷತ್ತಿನ ಸ್ಪಷ್ಟತೆ ಏನಿದೆ ಅಂದ್ರೆ ಆತ್ಮನಲ್ಲಿ ಅವಯವಗಳು ಇಲ್ಲ, ಇದರರ್ಥ ನಿರವಯವತ್ವಾತ್. ಆದ್ದರಿಂದ ಯಾವ ಭೇದಗಳು ಹುಟ್ಟಿಕೊಂಡಿಲ್ಲ. ಸಾವಯಂ ಹಿ ಸಾವಯವಂ ಹಿ ಅವಯವಂ ಅವಯಂ ಅವಯವ ಅನ್ಯತಾತ್ವೇನ ಭಿದ್ಯತೆ. ಯಾವುದಕ್ಕೆ ಅವಯವ ಇದೆಯೋ ಅದು ಮಾತ್ರ ತನ್ನ ತನ್ನ ತನ್ನಲ್ಲಿ ಅನೇಕ ಅವಯವಗಳನ್ನು ಹುಟ್ಟುಹಾಕ್ಲಿಕ್ಕೆ ಸಾಧ್ಯ. ಐ ರಿಪೀಟ್, ಯಾವುದಕ್ಕೆ ಅವಯವ ಇದೆಯೋ ಅದು ಅನೇಕ ಅವಯವಗಳನ್ನು ಹುಟ್ಟುಹಾಕ್ಲಿಕ್ಕೆ ಸಾಧ್ಯ. ಒಂದು ಬಟ್ಟೆಯನ್ನು ತುಂಡು ಮಾಡ್ಲಿಕ್ಕೆ ಸಾಧ್ಯ, ಹತ್ತು ಮಾಡ್ಬೋದು, ನೂರು ತುಂಡು ಮಾಡ್ಬೋದು. ಯಾಕೆ? ಯಾವ ಬಟ್ಟೆಯಿಂದ ನೀ ತುಂಡುಗಳನ್ನು ಮಾಡಿದೆಯೋ ಆ ಬಟ್ಟೆನೇ ಒಂದು ತುಂಡು. ಇದರಲ್ಲಿ ತುಂಡಲ್ರದು ಸಾವಿರ ಮೀಟರ್ ಉದ್ದಿತ್ತು. ಅದು ಸಾವಿರ ಸಾವಿರ ಒಂದಿದ್ದಿಲ್ಲಲ್ಲ, ಅದು ಅದಕ್ಕೂ ಅದು ಒಂದು ತುಂಡೆ. ಅವಯವ ಯಾವಾಗಲೂ ಮಿತಿಗೆ ಒಳಪಟ್ಟಿರುತ್ತದೆ. ಯಥಾ ಮೃತ್ ಘಟಾದಿಭೇದೈ ತಸ್ಮಾತ್ ನಿರವಯವಂ ಅಜಂ ನ ಅನ್ಯಥಾ ಕಥಂಚನ ಕೇನಚಿದಪಿ ಪ್ರಕಾರೇಣ ನ ಭಿದ್ಯತೆ ಇತಿ ಅಭಿಪ್ರಾಯಃ. ಯಥಾ ಮೃತ್ ಘಟಾದಿ ಭೇದೈ, ಮಣ್ಣು ಈಗ ಈಗ ಕಾರಣ ಕಾರ್ಯ ಭಾವ ಬಿಟ್ಬಿಡ್ರಿ. ಈಗ ಈ ಉದಾಹರಣೆಗೆ ಅದೇ ಘಟ ಉದಾಹರಣೆ, ಈ ಉದಾಹರಣೆಗೆ ಈ ಥರ ತಗೋಬೇಕು. ಈ ವಿಷಯಕ್ಕೆ ಏನಂತಂದ್ರೆ ಮಣ್ಣಿದೆ, ಈ ಮಣ್ಣು ಅವಯವ ಸಹಿತವೋ ಅವಯವ ರಹಿತವೋ? ಹಾ, ಈ ಮಣ್ಣು ಅವಯವ ಸಹಿತವಾಗಿದ್ದರಿಂದಾಗಿ ಘಟಗಳು ಹುಟ್ಕೊಳ್ಳಿಕ್ಕೆ ಸಾಧ್ಯ. ಕಾರ್ಯಕಾರಣ ಭಾವ ತರಬೇಡ್ರಿ ಇಲ್ಲಿ. ಜನರಲ್ಲಿ ನಾವು ಮಣ್ಣು ಮತ್ತು ಘಟ ಈ ಉದಾಹರಣೆಯನ್ನ ಕಾರ್ಯಕಾರಣ ಭಾವದಲ್ಲಿ ತರ್ತೇವೆ. ಕಾರಣವಿಲ್ಲದೆ ಕಾರ್ಯ ಇಲ್ಲ, ಕಾರಣ ಮಣ್ಣು, ಕಾರ್ಯ ಕಾರ್ಯದಲ್ಲಿ ಕಾರಣವು ಅನುಗತವಾಗಿರುತ್ತದೆ. ಇದೆಲ್ಲ ಯಾವ ಈ ಮಣ್ಣು ಈ ಘಟ ಉದಾಹರಣೆಯನ್ನು ಇದಕ್ಕೆ ತಗೊಂಬರ್ತೀವಿ. ಅದು ಇಲ್ಲಿ ಅದಲ್ಲ, ಇಲ್ಲಿ ಏನು ಅಂತಂದ್ರೆ ಅವಯವ ಘಟ ಎನ್ನುವುದು ಇದು ಅವಯವ. ಮೃತ್ ಎನ್ನುವುದು ಅವಯವ, ಮಣ್ಣು ಎನ್ನುವುದು ಅವಯವ. ಈ ಮಣ್ಣಿನಿಂದ ಅನೇಕ ಮಡಿಕೆಗಳು, ಅವಯವಗಳಿಂದಲೇ ಅವಯವಗಳು ಹುಡ್ತವೆ. ಇದು ಬಾರಿ ಚಂದಿದೆ. ನಿರವಯವದಿಂದ ಅವಯವ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ, ಅವಯವಗಳಿಂದಲೇ ಅವಯವಗಳು ಹುಟ್ಟುತ್ತವೆ. ಆದ್ದರಿಂದ ಯಾವುದು ನಿರವಯವೋ ಅದು ಯಾವತ್ತಿಗೂ ನಿರವಯವ, ಮತ್ತು ಯಾವುದು ಅವಯವವೋ ಅದು ಯಾವತ್ತಿಗೂ ಅವಯವ. ಆದ್ದರಿಂದ ತಸ್ಮಾತ್ ನಿರವಯವಂ ಅಜಂ, ಯಾವುದು ಆತ್ಮ ಜನ್ಮರಹಿತವೂ ಆಗಿದೆಯೋ ನಿರವಯವೂ ಆಗಿದೆಯೋ ಅದು ನ ಅನ್ಯತಾ ಕಥಂಚನ, ಇನ್ನು ಬೇರೆ ಇನ್ನೊಂದೇನು ಆಗುವ ಸಾಧ್ಯತೆ ಇಲ್ಲ. ಆತ್ಮ ಇನ್ನೊಂದು ಬೇರೆ ಏನು ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಆತ್ಮ ಯಾವತ್ತಿಗೂ ಆತ್ಮ ಮಾತ್ರ. ಬಿಡಿ ಸ್ವಾಮಿ, ಆತ್ಮ ಎಲ್ಲೂ ಕಾಣಿಸೋಲ್ತು, ಏನು ಕಾಣಿಸೋಲ್ತು, ಇನ್ನೇ ಬರೀ ಈ ಜಗತ್ತೊಂದು ಕಾಣಿಸ್ತಾ ಇದೆ ನಮಗೆ, ಈ ಜಗತ್ತೊಂದು ಅನುಭವ ಬರ್ತಾ ಇದೆ, ಆದ್ದರಿಂದ ಈ ಜಗತ್ ಅನ್ನುವಂಥದ್ದು ಇದು ಏನು? ಮತ್ತೆ ಅದೇ ರೆಕಾರ್ಡ್ ಹಾಕ್ತೇವೆ ನಾವು, ಅದು ಈಶ್ವರನಿಂದ ಬಂತಪ್ಪ, ಪರಮಾತ್ಮನಿಂದ ಬಂತು. ಅದಕ್ಕೆ ನಾವು ಹೇಳ್ತೇವೆ ಸ್ವಾಮಿ, ಅವ ಇದ್ದ ಪರಮಾತ್ಮನಿಂದ ಬಂದದ್ರಿಂದಾಗಿ ಪರಮಾತ್ಮ ಇದ್ದದ್ದು ಒಂದು ಸತ್ಯ, ಇದು ಬಂದದ್ದು ಇನ್ನೊಂದು ಸತ್ಯ. ಆದ್ರೆ ಜೀವನ ಸತ್ಯ, ಪರಮಾತ್ಮನು ಸತ್ಯ. ಹಾಳುಗಾಡಿ ಹಿಂದೆ ಹೋಗ್ತದ, ಮತ್ತೆ ಇನ್ನೆಲ್ಲ ಹೋಗೋದದು. ಈಗ ಈಗ ನೀವು ಯಾರು ಕತ್ತೆ ನೋಡಿಲ್ಲ, ನೀವು ನೋಡಿರಿ, ನೋಡಿ ಸಿಗುದಿಲ್ಲ, ಹೆಂಗ್ ನೋಡಿದ್ರಿ ನೀವು? ಹಂಗೆ ನಿಮ್ಗೇನು ಏನೋ ಶುಭ ಫಲ ಆದ. ಅವು ಆವಾಗ ಇವಾಗ ಮನೆ ಬರೋದೇ ಇಲ್ಲವು, ಅದಕ್ಕೇನು ದನಗಳಿಗೆ ಹೆಂಗೆ ಕೊಟ್ಟಿಗಿರುತ್ತೆ ಹಂಗೆ ಕತ್ತೆಗಳಿಗೆ ಕೊಟ್ಟಿಗಿರೋಂಗಿಲ್ಲ. ಕತ್ತೆಗಳಿಗೆ ಹಂದಿಗಳಿಗೆ ಈಗ ಮಡಿಕೇರಿಯೊಳಗೆ ಸ್ವಲ್ಪ ಸುಧಾರಿಸಿದ ಜನ ಅದಕ್ಕೂ ಕೊಟ್ಟಿಗೆ ಅಂತರ ಮಾಡಿರ್ತಾರೆ ಹಂದಿಗಳಿಗೆ. ಅನ್ಯತ್ರ ಅವ್ರು ಸ್ನಾನ ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಹೆಂಗೆ ಹಸು ಮಾಡ್ತೀವಿ ಹಂಗೆ ಕುರುಗಿ ಜನ ಹಂದಿಗಳನ್ನು ಪೂಜೆ ಮಾಡ್ತಾರೆ, ಸ್ನಾನ ಮಾಡಿ ತೊಳೆಯುತ್ತಾರೆ, ಸ್ವಚ್ಛ ಇರ್ತಾರೆ, ಅವಕ್ಕೆ ಒಳ್ಳೊಳ್ಳೆ ಆಹಾರ ಹಾಕಿ ತಿನ್ನಿಸ್ತಾರೆ, ಕಡ ತಿಂತಾರೆ. ಅದೇ ಅದೇ ಅದಕ್ಕನೆ ಬೆಳೆಸ್ತಾರೆ, ಯಾರಿಗೆ ಗೊತ್ತು? ಸೊ ಈ ಕತ್ತೆಗಳಿಗೆ ಕೊಟ್ಟಿಗೆ ಇರುವುದಿಲ್ಲ, ಅವಾಗ ಇವಾಗ ಕಳ್ಕೊಂಬಿಡ್ತವೆ. ಅದು ಪಾಪ ಒಳ್ಳೆ ದುಡಿಮೆ ನೋಡ್ರಿ, ಅದರಿಂದ ಹೋಗೋದು ಸಾಮಾನು ಹೆರ್ಕೊಂಬೋದು, ತೊಗೊಂಬರೋದು ಸಾಮಾನು ಇಳಿಸೋದು, ಮತ್ತೆ ತೊಗೊಂಡು ಹೋಗೋದು. ಒಂದು ಎರಡು ಸಲ ಅವ ಮಾಡ್ತಾನೆ, ಆಮೇಲೆ ತಾನೇ ಹೋಗ್ತಿರ್ತದ ತಾನೇ ಬರ್ತದ, ತಾನೇ ಹೋಗ್ತದ ತಾನೇ ಬರ್ತದ. ಕತ್ತೆ ತಾನೇ ಬರ್ತದೆ. ಇವನೇನು ಮಾಡ್ತಾನೆ, ಚೂತಿಸಿ ಕೇಳಿ ಹೋಗ್ತಾನೆ, ಏನ್ರಿ ಹೆಂಗ ಏನು, ಭಾಳ ಲಾಸ್ ಆಗಿದ್ ನನಗೆ. ಒಬ್ಬೊಬ್ರು ಒಂದು ತರ್ತಾರ ಹೇಳ್ತಾರೆ, ಬರ್ತದ ನಾಲ್ಕು ದಿವಸಕ್ಕೆ ಬರ್ತದ, ತಾನೇ ಬರ್ತದ, ಇಂಥ ಈ ದಿಕ್ಕಿಗೆ ಅದು ಹೋಗ್ಬಿಡು ಈ ದಿಕ್ಕಿಗೆ. ಒಬ್ಬ ಜ್ಯೋತಿಷಿ ಭಾರಿ ಜಾಣ ಇರ್ತಾನೆ, ಅವ ಏನ್ ಹೇಳ್ತಾನೆ, ಬಾಯ್ ಕುತ್ಕೊ, ಈ ಊರಾಗ ಗದಿ ಹಳೇ ಹಾಳುಗೋಡೆ ಎಲ್ಲಿದೆ ಗೊತ್ತು ಬಿಡ್ರಿ, ಎಲ್ಲದನ್ನು ಎಲ್ಲಿದೆ ರೈಲ್ವೆ ಗುಡ್ ಶೆಡ್ ಹತ್ರ ಬಂದದ ಒಂದು ಹಾಳುಗೋಡೆ. ಹೌದಾ? ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಸಿಗ್ತದ ನೋಡಿ, ಆಮೇಲೆ ಅದು ಗಾದಿ ಮಾತು ತಯಾರಾದದು. ಕತ್ತೆ ಎಲ್ಲಿದೆ? ಆಳುಗೋಡೆ ಹಿಂದೆ. ಅಲ್ಲಿ ಅದು ನಿಂತಿತ್ತು, ಹೆಂಗ ಮುಖ ಮಾಡಿ ಹಿಂಗ್ ಮಾಡ್ಕೊಂಡು ನಿಂತಿತ್ತು, ಆ ಗೋಡೆನೇ ನೋಡ್ಕೋತ ನಿಂತಿತ್ತು. ಓಹೋ, ಏನೋ ರಾಮು ಇಲ್ಲಿ ಬಂದೇನು ಅಂತೇಳಿ ಬರ್ತಾನವ, ಆ ಕತ್ತೆ ಹೆಸರು ರಾಮು ತಗೊಂಡೋಗಿ ಬರ್ತಾನವ. ಇದೆಲ್ಲ ಅಷ್ಟೇ ಸುಳ್ಳ ಮುಳ್ಳ ಅಳ್ಳ ಸುತ್ತಾಡಿ ಕೊನೆಗೆ ಎಲ್ಲಿಗೆ ಬರೋದು? ಜೀವ ಸತ್ಯ, ಪರಮಾತ್ಮ ಸತ್ಯ. ಜೀವಾತ್ಮ ಪರಮಾತ್ಮ ಭೇದ. ಹೌದು, ಯಥಾ ಮೃತ್ ಘಟಾದಿವಿದೆ ತಸ್ಮಾತ್ ನಿರ್ವಯಂ ಅಜಮ್ಯ ಅನ್ಯಥಾ ಕಥಂಚನ ಕೇನಚಿದಭಿ ಪ್ರಕಾರೇಣ ನ ಭಿದ್ಯತೆ ಇತಿ ಅಭಿಪ್ರಾಯ. ಯಾವ ರೀತಿಯಲ್ಲಿ ವಿಚಾರ ಮಾಡಿದರೂ ಕೂಡ ಈ ಭೇದ ಅನ್ನೋದು ಇಲ್ಲವೇ ಇಲ್ಲ. ಸುಮ್ಮನೆ ಸಮಾಜದ ಜನರ ತಲೆ ಕೆಡಿಸಬೇಡ, ಭೇದ ಅಂತ ಭೇದ. ಒಬ್ಬೊಬ್ರು ಒಬ್ಬೊಬ್ರು ಒಂಥರ, ಇವರು ಹಿಂಗ್ ಕೈ ಮಾಡ್ತಾರೆ, ಅವ್ರು ಹಿಂಗ್ ಕೈ ಮಾಡ್ತಾರೆ, ಅವ ಇನ್ನೊಬ್ಬ ಹಿಂಗ್ ಕೈ ಮಾಡ್ಯಾನ. ಗೊತ್ತಿಲ್ಲಪ್ಪ, ಒಂದ್ ಎಂದು ಪ್ರಾಬ್ಲಮ್ ಅಲ್ಲ, ಅದಲ್ಲ ಆದ್ರೂ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ ನೋಡ್ರಿ. ಹಿಂಗ್ ತೋರಿಸಿ ಯಾರ್ಯಾರ ಕಾಲಕ್ಕೆ ಇನ್ನೇನು ಆಗ್ಬೇಕು ಆಗ್ಲಿ. ಸೋ ಕೇನ ಪ್ರಕಾರ ಯಾವ ರೀತಿಯಲ್ಲಿ ವಿಚಾರ ಮಾಡಿದ್ರು ಕೂಡ ನ ಭಿದ್ಯತೆ ಇತಿ ಅಭಿಪ್ರಾಯ, ಫೈನಲ್ ಅಭಿಪ್ರಾಯ ಕೊಟ್ಬಿಟ್ರು ಏನು ಭೇದ ಎನ್ನುವುದು ಇಲ್ಲವೇ ಇಲ್ಲ. ಜೀವ ಜಗತ್ತು ಈಶ್ವರ ಅನ್ನುವ ಯಾವ ಭೇದವೂ ಇಲ್ಲ ಅನ್ನ ಅರ್ಥ ಅದು. ಗೊತ್ತಯ್ಯ ತತ್ವತಃ ಭಿದ್ಯಮಾನೇಹಿ ಅಮೃತಂ ಅಜಂ ಅದ್ವಯಂ ಸ್ವಭಾವತಃ ಸನ್ನ ಮರ್ತ್ಯತಾಂ ವ್ರಜೇತ. ತಾತ್ವಿಕವಾಗಿ ಭೇದ ಉಂಟಾಗಿದೆ, ಭೇದವು ಸತ್ಯ ಅಂತ ನೀವು ಅಂದದ್ದಾದರೆ ಅಪ್ರತ್ಯಕ್ಷವಾಗಿ ಏನು ಹೇಳದಂತಾಯಿತು? ಆ ಅಮೃತವು ಅಜವು ಅಲ್ಲವೇ ಅಲ್ಲ ಅಲ್ಲಲ್ಲ. ಈಗ ಅಲ್ಲಿಗೂ ಕೂಡ ನೀವು ಪಾರಮಾರ್ಥಿಕವಾಗಿ ಈ ಭೇದಗಳು ಇವೆ ಅಂತ ಅಂದದ್ದಾದರೆ ಆ ಹೇಳಿಕೆಯ ಅಪ್ರತ್ಯಕ್ಷವಾದ ಹೇಳಿಕೆ ಏನು ಅಂತಂದರೆ ಜನ್ಮರಹಿತವೂ ಅದ್ವಯವೂ ಆದಂತಹ ಪರಬ್ರಹ್ಮ ತತ್ವ ಅಮೃತತ್ವ ತತ್ವ ಅದು ಮರ್ತ್ಯತಾಮ್ರಜೇತ ಅದು ಮರಣವನ್ನು ಹೊಂದುತ್ತದೆ ಅಂತ ಹೇಳದಂಗ ಅದು ಭೇದಕ್ಕೆ ಪಾರಮಾರ್ಥಿಕ ಪಾರಮಾರ್ಥಿಕ ಕೊಟ್ಟರೆ ಏನಾಗ್ತದೆ ಹೇಳಿ ಜಸ್ಟ್ ವಿಚಾರ ಮಾಡ್ರಿ. ಭೇದ ಎನ್ನುವುದು ಪಾರಮಾರ್ಥಿಕ ಸತ್ಯ, ಜೀವ ಅನ್ನೋದು ಇವ ಪಾರಮಾರ್ಥಿಕ ಸತ್ಯ. ಓಕೆ ವಂಡರ್ಫುಲ್, ನೀನು ಹೇಳಿದ ಮಾತನ್ನು ಒಪ್ಕೊಂಡ್ಬಿಡ್ತೀವಿ, ಮುಂದೆ ವಾದನ ಮಾಡೋದಿಲ್ಲ ನಾವು. ಇಷ್ಟೇ ಹೇಳು ನನಗೆ, ನಿಮ್ಮ ಜೀವ ಸಾಯ್ತಾನೋ ಇಲ್ಲೋ ಅಮೃತತ್ವ ಸಾಯ್ತದಂತಾಯ್ತು. ಇನ್ನು ಸಲ ನೀವು ಲಾಜಿಕ್ ಕ್ಯಾಚ್ ಮಾಡಲಿಲ್ಲ. ಭೇದವನ್ನ ಸತ್ಯ ಅಂತ ಒಪ್ಪಿಕೊಂಡ್ರೆ ಎರಡು ಸತ್ಯಗಳು, ಆತ್ಮ ಸತ್ಯ, ಭೇದವು ಸತ್ಯ, ರೈಟ್? ಎರಡು ಸತ್ಯ ಅದ್ವಾ? ಈಗ ಹೇಳು ಈ ಭೇದ ಏನು ಸತ್ಯ ಅಂತ ಅಂದೀಯ, ಅದನ್ನು ಜೀವಾತ್ಮ ಅಂತ ಕರೆಯುವಂತೆ. ಈ ಜೀವಾತ್ಮ ಸಾಯ್ತಾನೋ ಇಲ್ಲ? ಸಾಯ್ತಾನ. ಜೀವಾತ್ಮ ಸಾಯ್ತಾನ ಅಂದ್ರೆ ಭೇದವಾದ ಸತ್ಯವೂ ಆದ ಈ ಜೀವಾತ್ಮ ಸಾಯ್ತಾನ ಅಂದಮೇಲೆ ಇದನ್ನು ಹೊರತುಪಡಿಸುವಂತ ಆ ಪರಮಾತ್ಮ ಭೇದವೂ ಇದ್ದಾನೆ ಬೇರೆನೂ ಇದ್ದಾನೆ, ಅವನು ಕೂಡ ಅರ್ಥ ಹೇಳಿದ್ದ ಅಮೃತತ್ವಂ ಮರ್ತ್ಯತಾಂ ವ್ರಜೇತ. ಅಮೃತತ್ವ ಅನ್ನುವಂಥದ್ದು ಏನಂತಂದ್ರೆ ಮರಣವನ್ನು ಹೊಂದುತ್ತದೆ. ಮೂರ್ಖ ಅಪಿ ನ ಸ್ವೀಕರೋತು. ಬಚ್ಚಾಪಿ ನೈ ಲೇತಾಯ ಯಥಾ ಅಗ್ನಿ ಶೀತಥ. ಆಹಾ, ಅಲ್ಲಿ ಅಗ್ನಿ ಎಷ್ಟು ತಂಪಾಗಿದೆ ರೀ. ಎಲ್ಲಿ ಅಗ್ನಿ? ಅಲ್ಲಿ ಬದ್ರಿ ಕೇದಾರ್. ಬದ್ರಿ ಕೇದಾರ್ನೊಳಗೆ ಮ್ಯಾಚ್ ಬಾಕ್ಸ್ ಹಚ್ಕೊಂಡು ಕೈ ಸುಟ್ಕೊಳಿಕ್ ಆಗ್ತದ? ಆಗ್ಬಾರ್ದಲ್ಲ. ಇಲ್ಲರಿ, ನೀವು ಹೇಳಿದ್ರಿ. ಹಾ, ಮರಗಟ್ಟಿತ್ತು ಅಂದ್ರೆ, ಮರಗಟ್ಟಿತ್ತು ಅಂದ್ರೆ ಸ್ವಲ್ಪ ನಿಮಗೆ. ಬಟ್ ಅದರವೈಸ್ ಅಗ್ನಿ ಅಗ್ನಿನೇ ಅದು. ದರ್ ಇಸ್ ನೋ ಕೋಲ್ಡ್ ಫೈರ್. ಸ್ವಾಮೀಜಿ ವರ್ಡ್ಸ್, ಕೋಲ್ಡ್ ಫೈರ್ ಇಲ್ಲ. ಫೈರ್ ಈಸ್ ಆಲ್ವೇಸ್ ಫೈರ್. ದರ್ ಇಸ್ ನಥಿಂಗ್ ಕಾಲ್ಡ್ ಕೋಲ್ಡ್ ಫೈರ್. ಹೌದಾ? ಸೊ ಯಥಾ ಅಗ್ನಿ ಶೀತ, ಇಲ್ಲಿ ಬೆಂಕಿ ಅಂತೂ ಅಂತೀಯ, ಆಮೇಲೆ ಜೊತೆ ಜೊತೆಗೆ ಅದು ಶೀತವಾದ ಬೆಂಕಿನೂ ಅಂತ ಕರಿತೀಯ. ಸಾಧ್ಯವೇ? ಅಮೃತ ಅಂತ ಕರಿತೀಯ, ಜೊತೆ ಜೊತೆಗೆ ಏನಂತೀಯ, ಅದು ಸಾಯ್ತದೆ ಅಂತೀಯ. ದಿ ವೆರಿ ವರ್ಡ್ ಅಮೃತ. ಯಾವುದು ಮೃತವಲ್ಲವೋ ಅದು ಅಮೃತ. ಹೌದಲ್ಲ? ಜನ ಕೊನೆಗೆ ಏನತ್ತೀಯ, ಸಾಯ್ತದೆ ಅಂತ. ಯಥಾ ಅಗ್ನಿ ಶೀತತಾಂ ತಚ್ಚ ಅನಿಷ್ಟಂ ಸ್ವಭಾವ ವೈಪರೀತ್ಯ ಗಮನಂ. ಸ್ವಭಾವಕ್ಕೆ ವಿರುದ್ಧ, ಸ್ವಭಾವ ವೈಪರೀತ್ಯ, ಸ್ವಭಾವಕ್ಕೆ ವಿಪರೀತ. ವೈಪರೀತ್ಯ ಗಮನಂ ಸ್ವಭಾವಕ್ಕೆ ವಿರುದ್ಧವಾಗಿ ಹೇಳ್ತಂತ ಹೇಳ್ದಂತಾಗ್ತದೆ. ಅದು ಅನಿಷ್ಟಂ, ಅದನ್ನ ಯಾರೂ ಸ್ವೀಕರಿಸುವುದಿಲ್ಲ, ಯಾವ ವಾದಿಗಳು ಸ್ವೀಕರಿಸುವುದಿಲ್ಲ, ಯಾವುದೇ ಪ್ರಕಾರವಾದಂಥ ಸಿದ್ಧಾಂತಗಳು ಸ್ವೀಕರಿಸೋದಿಲ್ಲ. ಅನಿಷ್ಟಂ ನ ಇಷ್ಟಂ ಇತ್ಯರ್ಥ. ಯಾರಿಗೂ ಅದು ಇಷ್ಟ ಆಗೋದಿಲ್ಲ. ಏನು ಭಗವಂತನು, ಭಗವಂತನು ಹುಟ್ಟು ಇಲ್ಲ, ಭಗವಂತನು ಸಾಯ್ತಾನೆ. ಅವನು ಹುಟ್ಟುರಹಿತನಾಗಿದ್ದಾನೆ ಆದ್ರೆ ಅವನು ಸಾಯ್ತಾನೆ. ಏನು ಮಾತಾಡ್ತೀನಿ ನೀನು? ಹುಟ್ಟುರಹಿತನು ಅಂದ್ರೆ, ಹುಟ್ಟುರಹಿತನು ಅಂದ್ರೆ ಅವನು ಯಾವತ್ತೂ ಇದ್ದಾನೆ ಅಂತಲೇ ಅರ್ಥ. ಸಾಯ್ತಾನಂತ ಹೆಂಗಾಗ್ತದೆ? ಕೇನ ಚಿದಪಿ. ಆದ್ದರಿಂದ ಸ್ವಭಾವ ವೈಪರೀತ್ಯ ಗಮನಂ ಸರ್ವ ಪ್ರಮಾಣ ವಿರೋಧಾತ್ ಅಜಂ ಅವ್ಯಯಂ ಆತ್ಮತತ್ವಂ ಮಾಯೆಯ ಏವ ಭಿದ್ಯತೆ ನ ಪರಮಾರ್ಥತಃ ತಸ್ಮಾತ್ ನ ಪರಮಾರ್ಥಸತ್ ದ್ವೈತಂ. ಜನ್ಮರಹಿತವೂ ವಿಕಾರರಹಿತವೂ ಆದಂತಹ ಆತ್ಮತತ್ವ ಅದು ಮಾಯೆಯ ಏವ ಭಿದ್ಯತೆ, ಮಾಯೆಯಿಂದಾಗಿ ಮಾತ್ರ ಅದು ಭೇದವಾಗಿ ಕಂಡಿದೆ ವಿನಃ ನ ಪರಮಾರ್ಥತಃ, ಪಾರಮಾರ್ಥಿಕವಾಗಿ ಅದು ಯಾವ ಭೇದವನ್ನು ಹೊಂದಿಲ್ಲ. ಆ ಭೇದ ಅನ್ನೋದು ಸರ್ವ ಪ್ರಮಾಣ ವಿರೋಧಾತ್. ಶಾಸ್ತ್ರೀಯವಾದ ಯಾವ ಪ್ರಮಾಣಗಳು ಕೂಡ ಅದನ್ನು ಪುಷ್ಟೀಕರಿಸುವುದಿಲ್ಲ ಭೇದವನ್ನು. ಐ ರಿಪೀಟ್ ಅಗೇನ್, ಭೇದವನ್ನು ಶಾಸ್ತ್ರೀಯವಾದ ಯಾವ ಪ್ರಮಾಣವೂ ಕೂಡ ಪುಷ್ಟೀಕರಿಸುವುದಿಲ್ಲ. ಆದರೂ ಭೇದ ಆಗಿದೆ ಅಂತ ನೀನು ಹಠ ಆಗಿದ್ದರೆ ಅದು ಮಾಯಾ ಭೇದವೇ ವಿನಃ ಪಾರಮಾರ್ಥಿಕ ಭೇದ ಅಲ್ಲ. ನ ಪರಮಾರ್ಥತಃ ತಸ್ಮಾತ್ ಆದ್ದರಿಂದ ದ್ವೈತಂ ನ ಪರಮಾರ್ಥ ಸತ್. ದ್ವೈತ ಎನ್ನುವುದು ಇದು ಪಾರಮಾರ್ಥಿಕ ಸತ್ಯ ಅಲ್ಲ. ದ್ವೈತ ಕೆನಾಟ್ ಬಿ ಅ ಲಾಸ್ಟ್ ವರ್ಡ್, ದ್ವೈತ ಕೆನಾಟ್ ಸ್ಟ್ಯಾಂಡ್. ದ್ವೈತವನ್ನು ಇನ್ನು ಇಂತಹ ಅದ್ವೈತ ಆತ್ಮನನ್ನು ಜಾತಿ ಸಹಿತವಾಗಿ ನೋಡಲು ಕೆಲವು ಜನ ಇಷ್ಟಪಡ್ತಾರೆ. ಅದರಲ್ಲಿ ಏನೇನು ದೋಷಗಳು ಅಂತ ತೋರಿಸ್ತಾರೆ. ಅಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ. ಅಜಾತೋ ಹ್ಯಮೃತೋ ಭಾವಃ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯೈವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಭಾವಃ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯ ಏವ ಭಾವಸ್ಯ, ಜನ್ಮರಹಿತವಾದ ಯಾವ ತತ್ವದ ಇರುವಿಕೆ ಅಂತ ಇದೆಯೋ, ಭಾವಸ್ಯ ಭಾವ ಅಂದರೆ ಇರುವಿಕೆ ಇದೆ, ಸೃಷ್ಟಿಕರ್ತ ಬ್ರಹ್ಮ ಇದ್ದಾನೆ, ಹೇಗಿದ್ದಾನೆ? ಅಜಾತಸ್ಯ, ಅವನು ಅಜಾತನಾಗಿದ್ದಾನೆ. ಇಂತಹ ಆ ಬ್ರಹ್ಮನ ವಿಚಾರವಾಗಿ ಅನೇಕ ಅನೇಕ ಉಪನಿಷತ್ ವ್ಯಾಖ್ಯಾನಕಾರರು, ಬ್ರಹ್ಮವಾದಿಗಳು ಏನ್ ಮಾಡ್ತಾರೆ? ಜಾತಿಂ ಇಚ್ಛಂತಿ, ಅವನಿಂದ ಹುಟ್ಟು ಅಂದ್ರೆ ಅವನು ಹುಟ್ಟಿನಿಂದ ಕೂಡಿದ್ದಾನೆ ಅಂತ. ಜಾತಿಂ ಇಚ್ಛಂತಿ, ಅವನು ಹುಟ್ಟಿನಿಂದ ಕೂಡಿದ್ದಾನೆ. ಹುಟ್ಟುರಹಿತವಾದ ಭಾವಕ್ಕೆ ಜಾತಿಯನ್ನ ಸೇರಿಸಿದ್ದಾರೆ, ಹುಟ್ಟನ್ನ ಸೇರಿಸಿದ್ದಾರೆ. ಸೇರಿಸ್ಯಾರ ಇಲ್ಲ? ಶಿವನನ್ನು ಬಿಟ್ಟಿಲ್ಲ, ಅವನಿಗೂ ಬರ್ತದೆ. ಶಿವನಿಗೆ ನಾ ಬರ್ತೇನೆ, ಮತ್ತೆ ಶಿವರಾತ್ರಿ ಆಚರಿಸ್ತೇನೆ. ಗಣಪತಿಗೆ ಚಲು ಹನುಮ ಬರ್ತದೆ ನಾಳೆ. ನೀವು ಗೌರಿ ಗಣೇಶ ಮಾಡ್ತೀರಾ ಇಲ್ಲಿ? ಹಾ, ನಮ್ಮ ಕಡೆ ಗೌರಿ ಗಣೇಶ ಇಲ್ಲ, ಗಣೇಶ ನಾಡಿತ್ತು ನೋಡು, ಅವನಿಗೂ ಬರ್ತದೆ. ಆಂಜನೇಯನಿಗೆ ಹನುಮಾನ್ ಜಯಂತಿ, ರಾಮನವಮಿ, ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ. ಹುಟ್ಟಿಸಿದ್ದ ಹುಟ್ಟಿಸಿದ್ವ ಹುಟ್ಟು ರಹಿತನಾದ ಭಗವಂತನಿಗೆ ಹುಟ್ಟು ಸಹಿತವಾಗಿ ವ್ಯಾಖ್ಯಾನಿಸಿದ್ದಾರೆ. ಅದೇ ಉಪನಿಷತ್ತೆಲ್ಲ ಅಭ್ಯಾಸ ಮಾಡ್ತಾ ಕೂತ್ರೆ ನಿಮಗೆಲ್ಲ ಮಜಾ ಅನಿಸ್ತದೆ, ನಾವು ಎಷ್ಟು ಮೂರ್ಖರತೆ ನಡ್ಕೊಂಡಿವಿ ಜೀವನದೊಳಗೆ. ಹೀಗೆ ಮಕ್ಕಳಿದ್ದಾರೆ, ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ಮತ್ತು ಗ್ರಾಮೀಣ ಭಾಗದ ಜನ ಅವರಿಗೆ ಉಪನಿಷತ್ ಅಭ್ಯಾಸ ಮಾಡ್ತಾರ, ರಾಮಾಯಣ ಮಹಾಭಾರತ ಮಾಡ್ತಾರ, ಏನು ಮಾಡೋದಿಲ್ಲ ಅವರು. ಸೊ ಈ ಮೂಲಕವಾದರೂ ಸ್ವಲ್ಪ ಸಂಸ್ಕಾರ ಅವ್ರು ಸಿಗಲಿ ಅನ್ನೋ ದೃಷ್ಟಿಯಿಂದ. ಸೊ ನ ಬುದ್ಧಿ ಭೇದಂ ಜನೇ ಅಜ್ಞಾನಿ ನಾಂ ಕರ್ಮ ಸಂಗಿನ ಜೋಶಗೆ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಸೊ ನಾವು ಮಾಡಿದವರಿಗೆ ಸಂಸ್ಕಾರ ಸಿಗ್ತದೆ, ಆದ್ದರಿಂದ ದೇವಸ್ಥಾನ, ಆದ್ದರಿಂದ ಪೂಜೆ, ಆದ್ದರಿಂದ ಆರಾಧನೆ, ಆದ್ದರಿಂದ ಜಯಂತಿ. ಮತ್ತು ಜಯಂತಿನೂ ಮಾಡ್ತಲ್ಲ ಉಪನಿಷತ್ತು, ಜಯಂತಿನೂ ಮಾಡ್ತೀರಿ ಹಂಗಾರೆ ಡೆತ್ ಡೇನೂ ಮಾಡ್ರಿ ಹಂಗಾರೆ ಮರ್ತೆ ತಾನ ಯಾರಿಗೆ? ದೇವರಿಗೆ. ದೇವರ ಮರಣ ದಿವಸವನ್ನು ಆಚರಿಸ್ರಿ. ಅನಿಷ್ಟಂ ನ ಇಷ್ಟಂ, ಯಾರಿಗೂ ಅದು ಇಷ್ಟ ಇಲ್ಲ, ಬೇಡ ಅಂತಾರೆ. ಪ್ಯಾರಡಾಕ್ಸ್, ವಾದಿನಃ ಜಾತಿ ಇಚ್ಛಂತಿ, ಅಜಾತಃ ಹಿ ಅಮೃತಃ ಭಾವಃ ಮರ್ತ್ಯತಾಂ ಕಥಮೇಷ್ಯತಿ. ಹೇಳ್ರಪ್ಪ ನೀವೇ, ಜನ್ಮರಹಿತವಾದದ್ದು ಅಮೃತವಾದದ್ದು ಯಾವ ಆತ್ಮನಿದ್ದಾನೋ, ಮರ್ತ್ಯತಾಂ ಕಥಂ ಏಷ್ಯತಿ, ಅವನು ಮರ್ತ್ಯ ಅವನು ಮರಣವನ್ನು ಹೇಗೆ ತಾನೇ ಹೊಂದಲಿಕ್ಕೆ ಸಾಧ್ಯ? ಹುಟ್ಟೇ ಇಲ್ಲ, ಅದು ಸಾಯ್ತದೆ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ? ಈ ಜೀವಾತ್ಮ ಹುಟ್ಟಾನಲ್ಲ, ಆ ಹುಟ್ಟನ್ನೋದೇ ಇಲ್ಲ. ನೀವು ಉಪನಿಷತ್ತಿನ ಗಾಂಭೀರ್ಯವನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಯಾವುದು ಹುಟ್ಟಿದೆ ಅಂತೀಯೋ, ಯಾವುದು ಸೃಷ್ಟಿ ಆಗಿದೆ ಅಂತೀಯೋ, ಸಮಷ್ಟಿಯೋಗಿ ಹೇಳಿಕತ್ತೀಗ, ಅದು ಆಗೇ ಇಲ್ಲ. ಆಗದೆ ಇರುವುದಕ್ಕೆ ಕೊನೆ ದಿವಸ ಯಾವುದು? ಹುಟ್ಟಾನೆ ಅಂದ್ರೆ ಜಾತಕ. ಜಾತಕ ನೋಡಿ ಇವನು ಇಷ್ಟು ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಹುಟ್ಟೇ ಇಲ್ಲ ಅಂದ್ರೆ ನೋಡ್ರಿ, ಜಾತಕ ಹಾಕ್ಲಿಕ್ಕೆ ಬರಂಗಿಲ್ಲ. ಅದು ಮೊಟ್ಟ ಮೊದಲನೇ ಕೇಳ್ತಾರೆ, ಡೇಟ್ ಏನು, ಟೈಮ್ ಏನು, ಯಾವ ಊರು ಕೇಳ್ಬಿಡ್ತಾರ. ಏ ಗೊತ್ತಿಲ್ಲರಿ, ಗೊತ್ತಿಲ್ಲ ಅಂದ್ರೆ ಹೋಗಿ ಮಾರೆ, ನೀ ಇಲ್ಲೇ ಇಲ್ಲ ಹೋಗಂತ. ಹೌದು ನೋಡ್ರ, ತಾತ್ವಿಕವಾಗಿ ನೋಡ್ಬೇಕಾದ್ರೆ ನನಗೆ ಆಧಾರ್ ಕಾರ್ಡ್ ಇಲ್ಲೇ ಇಲ್ಲ ಅಂದ್ರೆ ಹಂಗಾರೆ ನೀನು ಈ ದೇಶದಾಗ ಇಲ್ಲೇ ಇಲ್ಲ ಅಂತ ಅರ್ಥ. ಇದು ಹಂಗೆ ಎಲ್ಲ ಇತ್ತು ಮರೆಯ ಏನು, ಅವ್ರಿಗೆ ಜವಾಬ್ದಾರಿ ಕೊಟ್ಟಿವಿ, ಅವ್ರು ಏನು ಕರ್ಕೊಂಡು ಹೋಗವಲ್ರು. ಅಯ್ಯ ಅದು ಕ್ಯಾನ್ಸಲ್ ಆತದು, ಅವ್ ಹೋಗಿದ್ದೀರ ಇಲ್ಲಿ ಅಕ್ಕಿಯಲ್ಲ ಮಾಡಿಸಿದ್ದೀರ? ನಂಗೆ ಗೊತ್ತಿಲ್ಲ. ಮಾಡಿಸಿದ್ವಿ, ಅದೇನೋ ಮಿಸ್ಟೇಕ್ ಅಂತೇಳಿ ಯಾಕೆ ವಾಪಸ್ ಬಂತ ಅವರು ಹೇಳಿಲ್ಲ ನನಗೆ. ಯಾಕದು ವಾಪಸ್ ಕ್ಯಾನ್ಸಲ್ ಆಯ್ತದ ನನ್ನ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಸರ್ ಹೋಗಿ ಚೆಕ್ ಮಾಡಿದ್ದ 15 ದಿವಸ ಆದ್ಮೇಲೆ ಹೋಗಿದ್ದೆ ಅದು ಅಲ್ಲಿಂದ ಮತ್ತೆ ವಾಪಸ್ ಕ್ಯಾನ್ಸಲ್ಡ್ ಅಂತ ಬಂತ ಏನೋ ಹೇಳಿದ್ರು ಇಲ್ರಿ ಈಗ ಅಪ್ರೂವ್ ಆಗಿಲ್ಲ ಅಂತ ನಾ ಈ ದೇಶದ ಪ್ರಜೆ ಅಲ್ಲ ಅಂತ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಎಲ್ಲರೂ ಮಾಡಿಸಿದ್ರು ನಾವು ಮೇಘಾಲಯ ಮಕ್ಕಳದು ಮಾಡಿಸಿದ್ದೇವೆ ಇಲ್ಲೇ ಇಲ್ಲ ಅಡ್ರೆಸ್ ಕೊಟ್ಟು ನನ್ನ ಮಕ್ಕಳದೆಲ್ಲ ಆಗ್ಯಾರ ಅಲ್ಲ ನನಗೇನು ಬೇಕಂತ ಏನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ವೋಟ್ ಹಾಕೋದಿಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಮುಂದೇನು ರೇಷನ್ ಕಾರ್ಡ್ ಇಲ್ಲ ಅದು ಇಲ್ಲ ಅಂತ ಹೇಳಕ್ಕೆ ಇಲ್ಲ ಇಲ್ಲ ಅನ್ನೋದಕ್ಕೆ ನಾನು ಏನ್ ತೋರಿಸ್ಬೇಕು ಗಾಡ್ ಈಸ್ ನಾಟ್ ಅಂದಂಗೆ ಮಾತಾಡಿದ್ರೆ ಗಾಡ್ ಈಸ್ ನಾಟ್ ದೇರ್ ಅನ್ಬೇಕಾದ್ರೆ ನಾಟ್ ದೇರ್ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಮೊದಲು ಈಸ್ ಅಂತ ಒಪ್ಕೋಬೇಕಾ ದಟ್ ಗಾಡ್ ಹೂ ಈಸ್ ನಾಟ್ ದೇರ್ ಆಯ್ತಪ್ಪ ಮಾಡ್ರಿ ನೋಡ್ರಿ ಅಲ್ಲ ಇಂಟರ್ನೆಟ್ ನಲ್ಲೇ ಮಾಡಿ ಬರ್ತಾನೆ ಅಂತಿಲ್ಲ ನೆಟ್ ಮೇಲೆ ಮಾಡಿ ಎಷ್ಟೋ ಸಲ ಅನೇಕ ವಿಚಾರ ಹೇಳ್ತಾರೆ ನೆಟ್ ಮೇಲೆ ಅಪ್ಲಿಕೇಶನ್ ಹಾಕ್ಬಿಡ್ಬೋದು ನೆಟ್ ಮೇಲೆ ನಾವೆಲ್ಲ ಏನಿಲ್ಲ ಮತ್ತೆ ಅದು ಮುಂದಿನ ಪ್ರೊಸೆಸ್ ಇದ್ದೇ ಇರ್ತದೆ ನಾವು ಒಂದ್ ಕಡೆ ನಾವು ಅಪ್ಲಿಕೇಶನ್ ಎಲ್ಲ ಬರೆದು ಫಿಲಪ್ ಮಾಡಿ ಕೊಡುವಂತದಲ್ಲ ಅಲ್ಲಿ ಹೋದ್ರೆ ಅಲ್ಲೇ ಅವನೇ ಟೈಪ್ ಮಾಡ್ತಾನೆ ತಗೋತಾನೆ ನೆಟ್ ಅಲ್ಲೇ ಆಗೋದಿದ್ ಕೆಲಸ ಆದ್ರೆ ನಮ್ಗೆ ಫೆಸಿಲಿಟಿ ಇಲ್ಲ ಇಲ್ಲಿ ನಮ್ಗೆ ಸ್ಕ್ಯಾನರ್ ಅದೆಲ್ಲ ಏನಿಲ್ಲ ಇದ್ರೆ ನಾವು ಫಿಂಗರ್ ಪ್ರಿಂಟ್ಸ್ ಎಲ್ಲ ತೆಗೆದು ನಾವು ಫೋಟೋ ತೆಗೆದು ವೆಬ್ ಕ್ಯಾಮ್ ಎಲ್ಲ ನಾವು ಮಾಡ್ಬೋದು ಇಲ್ಲ ಅದೇನ ಲೈಸೆನ್ಸ್ ಅದಕ್ಕೆ ಅವ್ರು ಲೈಸೆನ್ಸ್ ತಗೊಂಡಿದ್ದಾರೆ ಓಕೆ ಯಾಕಂದ್ರೆ ಏನ್ ಮಾಡೋಣ ಎಷ್ಟೋ ಫಿಂಗರ್ ಪ್ರಿಂಟ್ಗೆ ಎಷ್ಟೋ ಪ್ರೋಗ್ರಾಮ್ ಅವ ಮೊಬೈಲ್ನೊಳಗೆ ಅನೇಕ ಪ್ರೋಗ್ರಾಮ್ ಫಿಂಗರ್ ಪ್ರಿಂಟ್ ಪ್ರೋಗ್ರಾಮ್ ಅವ ಸೊ ಎಲ್ಲ ನಮ್ಮಲ್ಲಿ ಇರ್ತದ ಆದ್ರೂ ಕೂಡ ನಾವು ಮಾಡಿ ಬರಂಗಿಲ್ಲ ಅದು ಯಾಕೆ ಲೈಸೆನ್ಸ್ ಅಲ್ಲಿ ಹೋಗ್ಬೇಕಲ್ಲ ಏನೋ ನೋಡ್ರಪ್ಪ ಒಂದು ಆಧಾರ್ ಕಾರ್ಡ್ ಒಂದು ಮಾಡಿಸಿಡ್ರಿ ನಮಗೂ ಆ ಪಾಸ್ಪೋರ್ಟ್ ತೋರಿಸಿ ಬೇಜಾರಾಗ್ಬಿಡಲ್ಲ ಸುಮಾರು ದಿನ ಆಗೋಗಿದೆ ಸೀಲ್ ಬಿದ್ದು ಅದಕ್ಕೆ ನೋಡಿ ನೋಡಿ ಖಾಲಿ ನೋಡಿ ನೋಡಿ ಬೇಜಾರಾಗ್ಬಿಡು ಆನೆಸ್ಟ್ಲಿ ನನ್ನ ಸೈಕಾಲಜಿನ ಕ್ಯಾಚ್ ಮಾಡ್ತೀನಿ ನಾನು ಇಲ್ಲ ಇಲ್ಲ ಇಲ್ಲ ಬೇಸರ ಅದು ಹಿಂಗ ಅವನ ಟಿ ಟಿ ಬರ್ತಾನ ಪರ್ವಾಗ ಏನ್ ಸ್ವಾಮೀಜಿ ಎಲ್ಲೂ ಹೋಗೇ ಇಲ್ವಾ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನ ಹೌದು ಮತ್ತೆ ಏನು ಟಿ ಟಿ ತೋರಿಸ್ಲಿಕ್ಕೆ ನಾಳೆ ಯಾವ್ದಾದ್ರು ಎಕ್ಸಿಬಿಷನ್ ಹೋಗ್ಬೇಕು ಅಂತಂದ್ರೆ ಆಮೇಲೆ ಅವ್ರು ಕೇಳ್ತಾರೆ ಆಧಾರ್ ಕಾರ್ಡ್ ಏನ ತೋರಿಸ್ರಿ ಐ ಡಿ ತೋರಿಸ್ರಿ ಅಂದ್ರೆ ಅದಕ್ಕೂ ಪಾಸ್ಪೋರ್ಟ್ ತೋರಿಸೋದು ಅದಕ್ಕೆ ಬೇಜಾರಾಗಿದೆ ಅದಕ್ಕೆ ಒಂದು ಜಲ್ದಿ ಒಂದು ಆಧಾರ್ ಕಾರ್ಡ್ ಮಾಡಿ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವ ಇದ್ದಾನ ಇಲ್ಲ, ಸಣ್ಣ ಗುಡಿಸುದ ಮಾಡಿದ್ದವ ಅವ, ಈಗ ಲೈಸೆನ್ಸ್ ಹೊಡ್ರಿ ಇದ್ದಾನೋ ಇಲ್ಲ ಡೌಟ್ ನನಗೆ. ಅಲ್ಲೇ ಇದ್ದಾನ ಮತ್ತೆ ಕೇಳಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ಮಾಡಿಸ್, ಅದು ನಿರಾಧಾರ ಆಗಿದೆ. ಆತ್ಮ ಕಥಂ ಮರ್ತಿತಾಂ ಏಷ್ಯತಿ, ಹೇಗೆ ತಾನೇ ಆತ್ಮನು ಮರಣವನ್ನು ಹೊಂದಲಿಕ್ಕೆ ಸಾಧ್ಯ? ಹೌದಲ್ಲ, ಇಲ್ಲ ಇನ್ನು ಆಗೇ ಇರೋ ಭಾಷೆ 166 ಶ್ಲೋಕ 200 ಸಲ ವ್ಯಾಖ್ಯಾನ ಮಾಡಿ ನಿಮಗೆ. ಈತು ಪುನಃ ಕೇಚಿತ್ ಉಪನಿಷತ್ ವ್ಯಾಖ್ಯಾತಾರಃ ಬ್ರಹ್ಮವಾದಿನಃ ವಾವಧೂಕಾಃ ಅಜಾತಸ್ಯ ಇವ ಆತ್ಮತತ್ವಸ್ಯ ಅಮೃತಸ್ಯ ಸ್ವಭಾವತಃ ಜಾತಿಂ ಉತ್ಪತ್ತಿಂ ಇಚ್ಛಂತಿ ಪರಮಾರ್ಥತಃ ಇವ ತೇಷಾಂ ಜಾತಂ ಚೇತ್ ತದೇವ ಮರ್ತಿತಾಂ ಏಷ್ಯತಿ ಅವಶ್ಯಂ. ಈತು ಪುನಃ ಕೆಲವು ಜನ, ಕೆಲವು ವ್ಯಾಖ್ಯಾನಕಾರರು, ಉಪನಿಷತ್ ವ್ಯಾಖ್ಯಾತಾರಃ ಬ್ರಹ್ಮವಾದಿನಃ, ಬ್ರಹ್ಮನ ವಿಚಾರದಲ್ಲಿ ವಾದವನ್ನು ಮಾಡುವರು, ವಾವಧೂಕಾಃ ವಾದವನ್ನು ಮಾಡುವವರಿಗೆ ವಾವಧೂಕಾಹ ಅಂತ ಕರೀತಾರೆ, ವಾದಿಗಳು. ಅವರು ಏನು ಮಾಡಿದ್ದಾರೆ? ಅಜಾತಸ್ಯೇವ ಆತ್ಮತತ್ವಸ್ಯ, ಜನ್ಮರಹಿತನಾದ ಆತ್ಮನಿಗೆ, ಅಮೃತಸ್ಯ ಅಮೃತನಾದ ಆತ್ಮನಿಗೆ, ಸ್ವಭಾವತಃ ಪಾರಮಾರ್ಥಿಕವಾಗಿ, ಜಾತಿಂ ಹುಟ್ಟನ್ನು ಉತ್ಪತ್ತಿಂ ಇಚ್ಛಂತಿ, ಅವನು ಹುಟ್ಟಿದೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಏನಂತ ವ್ಯಾಖ್ಯಾನ ಮಾಡ್ತಾರೆ? ಹುಟ್ಟುರಹಿತನಾದ ಆತ್ಮನಿಗೆ ಹುಟ್ಟಿದೆ. ಏನು ಅಭಾವದಿಂದ ಹುಟ್ಟುತ್ತಾನೆ ಅವ? ಏನನ್ನು ಮಾತಾಡ್ತಾರೆ? ಆತ್ಮತತ್ವಸ್ಯ ಅಮೃತಸ್ಯ ಸ್ವಭಾವತಃ ಜಾತಿಂ ಉತ್ಪತ್ತಿಂ ಇಚ್ಛಂತಿ ಅಂದರೆ ಪರಮಾರ್ಥತ ಏವ ತೇಷಾಂ ಜಾತಂ. ಅಲ್ಲಿಗೇನಾಯ್ತು, ಪಾರಮಾರ್ಥಿಕ ಆತ್ಮನ ವಿಚಾರವಾಗಿ ಇವರು ಜಾತಿ ಅಂತ ಹೇಳಿದ್ದಾದ್ರೆ, ಹುಟ್ಟು ಅಂತ ಹೇಳಿದ್ದಾದ್ರೆ, ಆ ಹುಟ್ಟು ಕೂಡ ಏನಾಯ್ತು? ಪಾರಮಾರ್ಥಿಕವಾಯ್ತು ತಾನೆ. ಆ ಹುಟ್ಟು ಪಾರಮಾರ್ಥಿಕವಾಯಿತು ಅಂತಂದಾದ್ರೆ, ಅಂತಹ ಪಾರಮಾರ್ಥಿಕವಾದ ಹುಟ್ಟು ಅದು ನಾಶವಾದಾಗ ಪಾರಮಾರ್ಥಿಕವಾಗಿ ನಾಶವಾಗ್ತದೆ ಅಂತಾಯ್ತು. ಅಂದ್ರೆ ನಾಶವೂ ಕೂಡ ಅಷ್ಟೇ ಸತ್ಯ ಅಂತಾಯ್ತು. ಅಂದ್ರೆ ಏನು? ನಾಶರಹಿತನಾದ ಆತ್ಮ ನಾಶನಾಗುತ್ತಾನೆ. ತದೇವ ಮರ್ತ್ಯತಾಂ ಏಷ್ಯತಿ ಅವಶ್ಯಂ, ಅವಶ್ಯಂ ಮರ್ತ್ಯತಾಂ ಏಷ್ಯತಿ, ಆತ್ಮ ಸಾಯ್ತಾನೆ. ನೋಡು, ಆತ್ಮ ಸಾಯ್ತಾನೆ ಅಂದಾಗ ನಮ್ ಕಿವ್ಯಾಗ ಒಂಥರ ಕೇಳಿಸ್ತದ? ಈಗ ಆತ್ಮನಿಗೆ ಸಾವಿಲ್ಲ ಅನ್ನೋದು ನಮಗೆ ಜ್ಞಾನ ಆಗ್ಬಿಟ್ಟದೆ. ಅದು ಇಲ್ಲಿ ಸಾಯ್ತದೆ ಸಾಯ್ತದೆ ಅಂದಾಗ ಏನ್ ಮಾತಾಡ್ತಾರೆ ಇವರು? ಇಷ್ಟು ಗಂಭೀರವಾದ ವಿಚಾರವನ್ನು ಅವರು ಇಷ್ಟು ಅಸಹ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ. ಆತ್ಮನು ಪರಬ್ರಹ್ಮನು ಹುಟ್ಟು ಸಾವರಹಿತನು ಅಮೃತನು ಅಂತ ಏನ ವಿಷಯ? ಭಾರಿ ಗಂಭೀರವಾದ ವಿಷಯ ಅದು, ಭಾರಿ ಗೂಢ, ಭಾರಿ ಗುಹ್ಯವಾದ ವಿಷಯ ಅದು. ಅದನ್ನು ಎಷ್ಟು ಸರಳ ಹೇಳ್ಬಿಡ್ತಾರೆ, ಆತ್ಮ ಹುಟ್ಟ್ಯಾನೆ ಅಂದ್ರೆ ಹೇಳ, ಮುಂದಿಂದ ಹೇಳ ಏನು? ಆತ್ಮ ಸಾಯ್ತಾನೆ, ಮರ್ತಿತಾಂ ಏಷ್ಯತಿ ಅವಶ್ಯಂ, ಡೆಫಿನೆಟ್ ಅಂತ. ಮತ್ತೆ ಸಚ ಅಜಾತ ಹಿ ಅಮೃತ ಭಾವ ಸ್ವಭಾವತಃ ಸನ್ನ ಆತ್ಮ ಕಥಂ ಮರ್ತ್ಯತಾಂ ಈಶ್ಯತಿ. ಆ ಯಾವ ಆತ್ಮನು ಅಜಾತನು ಅಮೃತನು ಆಗಿದ್ದಾನೋ, ಸ್ವಭಾವದಿಂದಲೇ ಆಗಿದ್ದಾನೋ, ಸ್ವಭಾವದಿಂದಲೇ ಅಮೃತನು ಸ್ವಭಾವದಿಂದಲೇ ಜನ್ಮರಹಿತನು ಆಗಿದ್ದಾನೋ, ಕಥಂ ಮರ್ತ್ಯತಾಂ ಈಶ್ಯತಿ, ಅವನು ಮರಣವನ್ನು ಹೇಗೆ ತಾನೇ ಹೊಂದಲಿಕ್ಕೆ ಸಾಧ್ಯ? ಇವರಂತಹ ಹಾ ಆಯ್ತಾಯ್ತು ನಮ್ಮ ಮರಣ ಒಪ್ಕೊಂಬುದಿಲ್ಲ, ಮರಣ ನೀವು ಒಪ್ಕೊಂಬುದಿಲ್ಲ ಅಂದ್ರೆ ಹುಟ್ಟು ಒಪ್ಕೋಬೇಡಿ. ಕೇಳ್ತವಲ್ಲ, ನ ಕಥಂಚನ ಮರ್ತ್ಯತ್ವಂ ಸ್ವಭಾವ ವೈಪರೀತ್ಯಂ ಈಶ್ಯತಿ ಇತ್ಯರ್ಥ. ಸ್ವಭಾವ ವೈಪರೀತ್ಯಂ ಅಂತಂದ್ರೆ ಸ್ವಭಾವಕ್ಕೆ ವಿರುದ್ಧವಾದ, ಯಾವುದಕ್ಕೆ ಮರ್ತ್ಯವಿಲ್ಲವೋ, ಯಾವುದು ಯಾವುದು ಅಮೃತವೋ ಅದಕ್ಕೆ ನೀನು ವಿಪರೀತವಾದ ಅರ್ಥವನ್ನು ಹೇಗೆ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಏನು ವಿಪರೀತ ಅರ್ಥ? ಮರಣ ಇದೆ, ಇದು ವಿಪರೀತ ಅರ್ಥ. ವೈಪರೀತ್ಯಂ ನ ಯಶ್ಯತಿ, ಹೊಂದಿ ಬರುವುದಿಲ್ಲ. ನ ಭವತ್ಯಮೃತಂ ಮರ್ತ್ಯಂ, ಮರ್ತ್ಯಂ ಅಮೃತಂ ತಥಾ. ನ ಪ್ರಕೃತಿರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ. ನ ಭವತ್ಯಮೃತಂ ಮರ್ತ್ಯಂ, ನ ಮರ್ತ್ಯಂ ಅಮೃತಂ ತಥಾ. ಪ್ರಕೃತಿರನ್ಯಥಾ ಭಾವಃ ನ ಕಥಂಚಿತ್ ಭವಿಷ್ಯತಿ. ಅಮೃತಂ ಮರ್ತ್ಯಂ ನ ಭವತಿ, ಯಾವುದು ಅಮೃತವಾಗಿದೆಯೋ ಅದು ಮರಣ ಹೊಂದಲು ಸಾಧ್ಯವಿಲ್ಲ. ನ ಮರ್ತ್ಯಂ, ಯಾವುದು ಮರಣ ಹೊಂದುವ ಸ್ವಭಾವ ಇದೆಯೋ ಅದು ಅಮೃತಂ ನ ಭವತಿ. ಚಂದ ಕೇಳ್ಕೊಡ್ರಿ, ಯಾವುದು ಅಮೃತವಾಗಿದೆಯೋ ಅದು ಮರಣಿಸಲು ಸಾಧ್ಯವಿಲ್ಲ, ಯಾವುದು ಮರಣವನ್ನು ಹೊಂದುತ್ತದೆಯೋ ಅದು ಅಮೃತವಾಗಲಿಕ್ಕೆ ಸಾಧ್ಯವಿಲ್ಲ. ವೆರಿ ಗುಡ್. ನ ಪ್ರಕೃತಿ ಅನ್ಯಥಾ ಭಾವ, ಇದು ಪ್ರಕೃತಿ, ನಿಸರ್ಗದ ನಿಯಮ ಹೀಗಿದೆ, ಇದು ಅನ್ಯಥಾ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನ ಕಥಂಚಿತ್ ಭವಿಷ್ಯತಿ, ಮುಂದು ಕೂಡ ಎಂದು ಇದು ಆಗುವ ಸಾಧ್ಯತೆ ಇಲ್ಲ. ಇದು ಅನ್ಯಥಾ ಇಲ್ಲ, ಮುಂದು ಕೂಡ ಅನ್ಯಥಾ ಆಗುವ ಸಾಧ್ಯತೆ ಇಲ್ಲ. 167. ಯಸ್ಮಾತ್ ನ ಭವತಿ ಅಮೃತಂ ಮರ್ತ್ಯಂ ಲೋಕೆ, ಯಾವುದು ಅಮೃತವಾಗಿದೆಯೋ ಈ ಲೋಕದಲ್ಲಿ ಅದು ಮರಣವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅಮೃತಂ ಮರ್ತ್ಯಂ ಲೋಕೆ ನ ಭವತಿ, ಲೋಕೆ ಮರ್ತ್ಯಂ ನ ಭವತಿ, ಯಾವುದು ಅಮೃತವಾಗಿದೆಯೋ ಅದು ಲೋಕದಲ್ಲಿ ಮರಣವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾಪಿ ಮರ್ತ್ಯಂ ಅಮೃತಂ ತಥಾ, ಯಾವುದು ಮರಣವನ್ನು ಹೊಂದುತ್ತದೆಯೋ ಅದು ಅಮೃತವಾಗಲಿಕ್ಕೆ ಸಾಧ್ಯವಿಲ್ಲ. ಎರಡು ಹೇಳ್ತಾರೆ. ಹಾ, ತತಃ ಪ್ರಕೃತಿ ಸ್ವಭಾವಸ್ಯ ಅನ್ಯಥಾ ಭಾವ ಸ್ವತಃ ಪ್ರಚ್ಯುತಿ ನ ಕಥಂಚಿತ್ ಭವಿಷ್ಯತಿ. ತನ್ನ ಸ್ವಭಾವದಿಂದ ಜಾರಿ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ್ದು ಹೇಗೆ ಸ್ವಭಾವ ಇದೆಯೋ ಹಾಗಾಗಿ, ಹುಣಸೆ ಮರದಲ್ಲಿ ಹುಣಸೆ ಸ್ವಭಾವ, ಹುಣಸೆ ಮರದ ಸ್ವಭಾವ ಅದು ಜಾರಿ ಪ್ಯಾರಲ ಸ್ವಭಾವ ಆಗುವುದಿಲ್ಲ. ಅದು ಬೇವಿನ ಸ್ವಭಾವ ಅದು ಮತ್ತೆ ಇನ್ನೊಂದು ಯಾವುದು ಬೇರೆ ಸ್ವಭಾವ ಆಗುವುದಿಲ್ಲ. ತಮ್ಮ ಸ್ವಭಾವದಿಂದ ಯಾವುದು ಜಾರಿ ಬೀಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಈ ಶಬ್ದ ಹೇಳ್ತಾರೆ, ಕಥಂಚಿತ್ ನ ಭವಿಷ್ಯತಿ, ಏನದು ಅನ್ಯಥಾ ಸ್ವತಃ ಪ್ರಚ್ಯುತಿ ನ ಕಥಂಚಿತ್ ಭವಿಷ್ಯತಿ. ಪ್ರಚ್ಯುತಿ ಅಂದ್ರೆ ಜಾರಿ ಬೀಳೋದು. ತನ್ನ ಸ್ವರೂಪದಿಂದ, ತನ್ನ ಸ್ವಸ್ಥಿತಿಯಿಂದ ಜಾರಿ ಬೀಳುವ ಸಾಧ್ಯತೆ ಇಲ್ಲ. ನ ಕಥಂಚಿತ್ ಭವಿಷ್ಯತಿ. ಅಗ್ನಿಯೇ ಇವ ಔಷ್ಣಸ್ಯ, ಹೀಗೆ ಅಗ್ನಿಯು ತನ್ನ ಉಷ್ಣತಾದಿಂದ ಜಾರಿ ಅದು ಕೋಲ್ಡ್ ಫೈರ್ ಆಗುವ ಸಾಧ್ಯತೆ ಇಲ್ಲ. ಹಾಗೆ